ಸಕಲ ರೈತರು ಬಂದ್ರು ಅಂತ ಕೇಳ್ದೆ. ನಿನಗೇನ್ ತಿಳಿಬೇಕು, ನಮ್ಮ ಹೊಲವನ್ನ NFSM ಉನ್ನತ ಬೇಸಾಯದ ವಿಧಾನ. ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ಕೊಡಬೇಕು. ಒಂದು ಸಸ್ಯ ಏನಲ್ಲ ಅಂದ್ರೆ ಒಂದು 8-10 ಚಿಗುರುಗಳನ್ನು ಒಡೆದಿರುತ್ತೆ. ಒಂದೊಂದು ಚಿಗುರನ್ನ ಬರ್ತಕ್ಕಂಥ ಉದ್ದ ಪ್ಲಾಂಟ್ಸ್, ನಾವು ಒಂದು ಚಿಗುರಿನಲ್ಲಿ ಕನಿಷ್ಠ 6 ಹಣ್ಣುಗಳನ್ನು ಮಾತ್ರ ಪಡಿಬೇಕು. 6 ಹಣ್ಣುಗಳನ್ನು ಪಡೆದ್ರೆ ಮಾತ್ರ ಹಣ್ಣು ಚೆನ್ನಾಗಿ ಬರುತ್ತೆ. ಇಲ್ಲ, ಹಿಂಗಾಗಿ ಹಣ್ಣುಗಳನ್ನು ನಾವು ಕ್ವಾಲಿಟಿ ಬರಬೇಕಂದ್ರೆ ನಾವೇನು ಮಾಡ್ತೀವಿ, ಉತ್ತರವಾದಂತಹ ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕವಾದಂಥ ಒಂದು ವಿಷಯ ಆಗಿದೆ. ಹಾಗಾಗಿ ರೈತರುಗಳಿಗೆ ಮೊದಲು ಬೆಳೆದಂಥ ಉತ್ಪನ್ನ ಎಷ್ಟು ಸಹ ರೈತರುಗಳು ಈ ಒಂದು ಸನ್ನಿವೇಶದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಅರಿತುಕೊಂಡು ಯಾವ ನಿಟ್ಟಿನಲ್ಲಿ ಅವರು ಹೆಚ್ಚು ಲಾಭವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದನ್ನ ತಿಳ್ಕೊಬೇಕಾದ್ರೆ ನಾನು ಈಗಾಗಲೇ ಹೇಳಿದಾಗೆ ಉತ್ಪಾದನೆ ಶೇಖರಣೆ ಸ್ಥಳಗಳ ಬಗ್ಗೆ ಆ್ಯಂಡ್ ಓವರ್ಸೀಸ್ ಮಾರ್ಕೆಟ್ ಅಂದರೆ ನಮ್ಮ ಈ ಉತ್ಪನ್ನಗಳಿಗೆ ಹೊರದೇಶಗಳಲ್ಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ. ಯಾವ ದೇಶದಲ್ಲಿ ಬೇಡಿಕೆ ಹೆಚ್ಚು ಮಾಹಿತಿಯನ್ನ ಒಂದು ವಾಣಿಜ್ಯೀಕರಣ ಅಂತ ಹೇಳಿದ್ರೆ ಅದೊಂದು ಚಾಲೆಂಜಿಂಗ್ ವರ್ಕ್. ಅದನ್ನ ಯಾವ ರೀತಿ ಬೆಳೆಗಳಿಗೆ ಅತಿ ಒಂದು 600 ಮಾವು ವೇಸ್ಟ್ ಆಗುತ್ತೆ. ಅಂದ್ರೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ಥಳೀಯ ವ್ಯವಸ್ಥೆಯನ್ನ ಈ ಮೂರನ್ನು ಅರೆ ಆಗ್ಲಿ ಈ ಒಂದು ಕೊಳ್ತಾರೆ. ಈ ನಿವಾರಣೆ ಮಾಡಿಕೊಳ್ಳೋದು ಒಬ್ರು ಹೇಳುವಂಥದ್ದಲ್ಲ, ಅವರು ತಾವೇ ತಿಳ್ಕೊಂಡು ಆ ಒಂದು ಒಂದು ರೈತ ಉತ್ಪಾದಕರ ಕಂಪನಿಗಳ ಮುಖಾಂತರ ಈ ಒಂದು ತೋಟಗಾರಿಕೆ ಕೇಳಿದ್ವಿ, ರೈತ ಉತ್ಪಾದಕರ ಕಂಪನಿಗಳ ಪಾತ್ರ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಸರ್? ತುಂಬಾ ಒಳ್ಳೆ ಪ್ರಶ್ನೆ. ಈಗಾಗಲೇ ರೈತ ಉತ್ಪಾದಕರ ಮತ್ತು ರೈತರುಗಳು ಹೆಚ್ಚು ರೈತರೆ ನಿರ್ವಹಣೆ ಮಾಡಿ ಹಾಗೆ ಕೋಲಾರದಲ್ಲಿ ಮಾವು ಬೆಳೆಗಾರರ ಮತ್ತು ಉತ್ಪಾದಕ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮಗೆ ಬೆಳೆಗಳಲ್ಲಿ ವಾಣಿಜ್ಯೀಕರಣ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ಕೃಷಿ ವಿಸ್ತರಣಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಕೆ ಅಮರೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರು. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್.